ಜಿಲ್ಲೆಗಳಿಗೆ ಮೂಲಸೌಕರ್ಯ ಒದಗಿಸಲು ಕ್ರಮ, ಡಾ.ಸಿ.ಸೋಮಶೇಖರ್. ಪೌರಕಾರ್ಮಿಕರ ಸಮಗ್ರ ಅಭಿವೃದ್ದಿಗೆ ಸರ್ಕಾರ ಬದ್ದ, ಶಿವಣ್ಣ ಕೋಟೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಹಂಗೆಲ್ಲ ಮಾತಾಡ್ಬೇಡ, ನಂಗೆ ಇವಳ ಆರೋಗ್ಯ ಮುಖ್ಯ. ಅವಳೇನು ಚೆಂದಾಗ ಅವಳೆ ಡಾಕ್ಟರ್ಗೆ ಹೇಳಿದ್ಯಾ ಇದಪ್ಪ ಹೆಣ್ಣಾದ್ರೆ? ಡಾಕ್ಟರ್ನ ನಾವು ಕೇಳಿದ್ರು, ಅವ್ರು ಹೇಳಿದ್ರು ಇಬ್ಬರು ಜೈಲ್ಗೆ ಹಾಕ್ತಾರೆ. ಹೆಣ್ಣಾದ್ರೆ ತೆಗಿಸ್ಬಿಡು ಅಂತ ಹಾಗೇನಾರ ಒತ್ತಾಯ ಮಾಡಿದ್ರೆ ನೀನು ಕಂಬಿ ಎಣಿಸ್ತೀಯ, ದಂಡ ಹಾಕ್ತಾರೆ. ಯಾಕವ ಹಿಂಗೆಲ್ಲ ಯೋಚನೆ ಮಾಡ್ತೀಯ? ಮಗಳು ಮಗನು ತಾಯಿ ಕೂಸು ಇಬ್ರು ಚೆನ್ನಾಗಿದ್ರೆ ಹಾತ್ ಬಿಡು. ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ಶಿಕ್ಷಾರ್ಹ ಅಪರಾಧ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಬನ್ನಿ, ಡೆಂಗಿ ಮತ್ತು ಚಿಕನ್ ಗುನಿಯಾ ತಡೆಗಟ್ಟೋಣ. ರೋಗ ಲಕ್ಷಣಗಳು ಇದ್ದಕ್ಕಿದ್ದಂತೆ ತೀವ್ರ ಜ್ವರ, ಮೈಕೈ ನೋವು ಮತ್ತು ಕೀಲು ನೋವು, ತೀವ್ರವಾದ ತಲೆನೋವು, ಹೆಚ್ಚಾಗಿ ಹಣೆ ಮುಂಭಾಗ, ಕಣ್ಣಿನ ಹಿಂಭಾಗದ ನೋವು. ಈ ರೋಗ ಲಕ್ಷಣಗಳು ಕಂಡುಬಂದಲ್ಲಿ ನಿಮ್ಮ ಹತ್ತಿರದ ಆಸ್ಪತ್ರೆಗೆ ತಕ್ಷಣ ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ಯಾಂತ್ರೀಕೃತ ಭತ್ತ ಕೃಷಿ. ಈ ವಿಷಯವಾಗಿ ಕಾರವಾರ ಅಂಕೋಲಾ ಕ್ಷೇತ್ರದ ಧರ್ಮಸ್ಥಳ ಗ್ರಾಮಾಭಿವೃದ್ದಿ ಯೋಜನೆಯ ಯೋಜನಾಧಿಕಾರಿ ವಿನಾಯಕ್ ಎಂ ನಾಯ್ಕ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಕೇಳುವರೆ, ಕೃಷಿಯಲ್ಲಿ ಯಾಂತ್ರೀಕರಣ ಎನ್ನುವಂತಹದ್ದು ಇಂದಿನ ಅವಶ್ಯಕತೆ ಅಂತ ಹೇಳ್ತೀವಿ. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದರೆ ಭತ್ತದ ಕೃಷಿಯಲ್ಲಿಯೂ ಕೂಡ ಯಾಂತ್ರೀಕೃತವನ್ನು ಯಾವ ರೀತಿ ಮಾಡಬಹುದು ಎನ್ನುವುದರ ಬಗ್ಗೆ ಹೆಚ್ಚಿನ ವಿವರವನ್ನು ತಿಳಿಸಿಕೊಡುವುದಕ್ಕೆ ಕಾರವಾರ ಹಾಗೂ ಅಂಕೋಲಾ ತಾಲೂಕುಗಳ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿಯಾಗಿರುವಂತಹ ವಿನಾಯಕ್ ಎಂ ನಾಯಕ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ವಿನಾಯಕ್ ನಾಯಕ್. ನಮಸ್ಕಾರ ಸರ್. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೃಷಿಗೆ ಪ್ರೋತ್ಸಾಹವನ್ನು ನೀಡುವ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಅಂತ ಕೇಳಿದ್ದೀವಿ. ಕಾರವಾರ ಹಾಗೂ ಅಂಕೋಲಾ ತಾಲೂಕುಗಳಲ್ಲಿ ಇದರ ಅನುಷ್ಠಾನ ಯಾವ ರೀತಿ ಆಗ್ತಾ ಇದೆ? ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಕಾರವಾರ ಮತ್ತು ಅಂಕೋಲಾ ತಾಲೂಕಿನಲ್ಲಿ ಕೃಷಿಗೆ ಪೂರಕವಾಗಿ ಅನೇಕ ತರಬೇತಿ ಪ್ರಾತ್ಯಕ್ಷಿಕ ಕಾರ್ಯಕ್ರಮಗಳ ಮುಖಾಂತರ ವಿಶೇಷವಾಗಿ ನಮ್ಮ ಅಂಕೋಲಾ ಮತ್ತು ಕಾರವಾರ ತಾಲೂಕಿನಲ್ಲಿ ಒಬ್ಬರು ಕೃಷಿ ಮೇಲ್ವಿಚಾರಕರಿದ್ದಾರೆ. ಆ ಕೃಷಿ ಮೇಲ್ವಿಚಾರಕರ ಮೂಲಕ ಮತ್ತು ಯಂತ್ರಶ್ರೀ ಕಾರ್ಯಕ್ರಮದಡಿಯಲ್ಲಿ ಯಂತ್ರಶ್ರೀ ಯೋಧರು ಮತ್ತು ಕೃಷಿ ಯಂತ್ರಧಾರೆಯ ಕಾರ್ಯಕ್ರಮದ ಮ್ಯಾನೇಜರ್ ಮುಖಾಂತರ ಈ ಒಂದು ಕೃಷಿ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಅನುಷ್ಠಾನ ಆಗ್ತಾ ಇದೆ ಸರ್. ಈಗ ಭತ್ತ ಇಲ್ಲಿ ಪ್ರಮುಖವಾದಂತಹ ಒಂದು ಆಹಾರ ಬೆಳೆ. ಈ ಭತ್ತದಲ್ಲಿಯೂ ಕೂಡ ಯಾಂತ್ರೀಕರಣವನ್ನು ಮಾಡಲೇಬೇಕು ಅನ್ನುವಂಥ ಒಂದು ಪರಿಸ್ಥಿತಿಯ ಒಂದು ಬಂದಿದೆ. ಇದರ ಒಂದು ಹಿನ್ನೆಲೆ ಏನು? ಯಾಂತ್ರೀಕರಣದ ಒಂದು ಅಗತ್ಯ ಏನು? ಈಗ ಭತ್ತ ನಾಟಿ ಒಂದು ಸಂದರ್ಭದಲ್ಲಿ ಎದುರಾಗುವಂಥ ಬಹಳ ಪ್ರಮುಖ ಸಮಸ್ಯೆ ಅಂತ ಹೇಳಿದರೆ ಕಾರ್ಮಿಕರ ದುಡಿಮೆ ಸಮಸ್ಯೆ, ಅಂದರೆ ಕೂಲಿ ಆಳಿನ ಸಮಸ್ಯೆ. ಇನ್ನೊಂದು ಖರ್ಚು ವೆಚ್ಚ ಜಾಸ್ತಿ ಆಗ್ತಾ ಇದೆ. ಇನ್ನೊಂದು ಪ್ರಕೃತಿ ವಿಕೋಪ, ಈ ಸಂದರ್ಭದಲ್ಲಿ ಅವರಿಗೆ ಹೆಚ್ಚಿನ ಒಂದು ನಷ್ಟ ಆಗುತ್ತೆ. ಹಾಗಾಗಿ ರೈತರು ಇದರಿಂದ ವಿಮುಖರಾಗ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಳೆದ ಒಂದು ದಶಕಗಳಿಂದ ಈ ಒಂದು ಮೊದಲು ಶ್ರೀ ಪದ್ಧತಿ ಭತ್ತ ಕೃಷಿ ಅಂತೇಳಿ ಮಾಡ್ತಾ ಇದ್ರು. ಪ್ರಸ್ತುತ ಆ ಶ್ರೀ ಪದ್ಧತಿಯಲ್ಲಿ ಆಳುಗಳ ಸಂಖ್ಯೆ ಸ್ವಲ್ಪ ಜಾಸ್ತಿ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಈಗ ಯಂತ್ರಶ್ರೀ ಭತ್ತ ಬೇಸಾಯ ಅಂತೇಳಿ ಮಾಡ್ತಾ ಇದ್ದಾರೆ. ಈ ಯಂತ್ರಶ್ರೀ ಭತ್ತ ಬೇಸಾಯದಲ್ಲಿ ಮಷೀನ್ ಅನ್ನ ಬಳಕೆ ಮಾಡುವ ಕುಬೋಟೋ ಮಷೀನ್ ಅಂತೇಳಿದೆ ನಮ್ಮ ಕೃಷಿ ಯಂತ್ರಧಾರಿಯಲ್ಲಿ. ಆ ಕುಬೋಟೋ ಮಷೀನ್ ಅನ್ನ ಬಳಕೆ ಮಾಡುವ ಮುಖಾಂತರ ಭತ್ತ ನಾಟಿಯನ್ನ ಮಾಡೋದ್ರಿಂದ ಕಡಿಮೆ ನೀರು, ಕಡಿಮೆ ಕೂಲಿ ಆಳು, ಕಡಿಮೆ ರಾಸಾಯನಿಕ ಬಳಕೆ ಮುಖಾಂತರ ಹೆಚ್ಚಿನ ಇಳುವರಿಯನ್ನ ಪಡಿಬಹುದು. ಇದರ ಯಂತ್ರೀಕೃತ ಭತ್ತ ಬೇಸಾಯದ ಒಂದು ವೈಶಿಷ್ಟ್ಯ ಅಂದ್ರೆ ಕಡಿಮೆ ಖರ್ಚು ಮಾಡಿ ಹೆಚ್ಚಿನ ಒಂದು ಆದಾಯವನ್ನು ಕೂಡ ಪಡಿಬಹುದು. ಹೌದು ಸರ್. ಆಮೇಲೆ ಈಗ ಸಾಂಪ್ರದಾಯಿಕ ವಿಧಾನಕ್ಕೆ ಹೋಲಿಸಿ ನೋಡಿದರೆ ಈ ಯಾಂತ್ರೀಕೃತ ಕೃಷಿಯ ಒಂದು ವಿಶೇಷತೆ ಏನು ಹಾಗೂ ಅದರ ಒಂದು ಅಗತ್ಯ ಏನು? ನಾವು ಸಾಂಪ್ರದಾಯಿಕ ಕೃಷಿ ಪದ್ಧತಿಯಲ್ಲಿ ಸಾಮಾನ್ಯವಾಗಿ ಒಂದು 25-30 ಕೆಜಿ ಬೀಜವನ್ನು ಬಳಕೆ ಮಾಡ್ತೇವೆ. ಆದರೆ ನಮಗೆ ಯಂತ್ರಶ್ರೀ ಭತ್ತ ಬೇಸಾಯ ಪದ್ಧತಿಯಲ್ಲಿ ಒಂದು 10-15 kg ಭತ್ತವನ್ನ ಮಾತ್ರ ಬೀಜವನ್ನ ಬಳಕೆ ಮಾಡಿದ್ರೆ ಸಾಕಾಗತ್ತೆ. ಇನ್ನೊಂದು ಏನಂತ ಹೇಳಿದ್ರೆ, ನಾವು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಹೆಚ್ಚು ಕೂಲಿ ಆಳು ಬೇಕಾಗತ್ತೆ. ನಾಟಿ ಮಾಡುವ ಸಂದರ್ಭದಲ್ಲಿರ್ಬೋದು, ಕಟಾವು ಮಾಡುವ ಸಂದರ್ಭದಲ್ಲಿರ್ಬೋದು, ಇನ್ನು ಕಳೆ ತೆಗೆಯುವಂತ ಸಂದರ್ಭದಲ್ಲಿರ್ಬೋದು, ಈ ಮೂರು ಸಂದರ್ಭದಲ್ಲಿಯೂ ಕೂಡ ಹೆಚ್ಚಿನ ಆಳುಗಳ ಬೇಕಾಗತ್ತೆ. ಆದ್ರೆ ನಾವು ಯಂತ್ರಶ್ರೀ ಭತ್ತ ಬೇಸಾಯ ಪದ್ಧತಿಯಲ್ಲಿ ಮೊದಲು ಸಸಿ ಮಡಿಯನ್ನ ತಯಾರಿ ಮಾಡಬೇಕಾಗತ್ತೆ. ಒಂದು 10 ಬುಟ್ಟಿ ಮಣ್ಣು, ಇನ್ನೊಂದು 3 ಬುಟ್ಟಿ ಸಾವಯವ ಗೊಬ್ಬರವನ್ನ ಬಳಕೆ ಮಾಡಿಕೊಂಡು ಒಂದು 80-100 ಟ್ರೇಯನ್ನ ಬಳಕೆ ಮಾಡ್ಕೊಳ್ಬೇಕಾಗತ್ತೆ. ಆ ಟ್ರೇಯಲ್ಲಿ ಈ ಮಣ್ಣನ್ನ ಸಮಾನವಾಗಿ ಹರಡಿ ಅದರಲ್ಲಿ ಮೊಳಕೆ ತರಿಸಿದಂತ ಒಂದು 10-15 kg ಭತ್ತದ ಬೀಜವನ್ನ ಸಮಾನವಾಗಿ ಹರಡಬೇಕು. ಹರಡಿದ ನಂತರದಲ್ಲಿ ಒಂದು 12-18 ದಿನಗಳ ಒಳಗೆ ಈ ಒಂದು ಸಸಿ ಮಡಿ ಚಾಪೆ ರೂಪದಲ್ಲಿ ಅದು ರೆಡಿಯಾಗತ್ತೆ, ಸಸಿ ಮಡಿ ರೆಡಿಯಾಗತ್ತೆ. ಅದನ್ನ ನಮ್ಮ ಕೃಷಿ ಯಂತ್ರಧಾರಿಯಲ್ಲಿ ಕುಬೋಟೋ ಮಷಿನ್ ಇದೆ, ಆ ಕುಬೋಟೋ ಮಷಿನ್ ಮುಖಾಂತರ ಅದನ್ನ ನಾಟಿಯನ್ನ ಮಾಡಬಹುದು. ಈಗ ಯಾವ ರೀತಿ ಒಂದು ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಎನ್ನುವುದರ ಬಗ್ಗೆ ಸ್ವಲ್ಪ ವಿವರವಾಗಿ ನೋಡುವ. ಪ್ರಾರಂಭದಲ್ಲಿ ಮಾಡಬೇಕಾಗಿರುವಂತಹದ್ದು ಸಸಿ ಮಡಿಯ ಒಂದು ಸಿದ್ಧತೆ, ಇದರ ಬಗ್ಗೆ ಹೇಳಿ. ಸಸಿ ಮಡಿಯನ್ನ ಅದೇ 3 ಬುಟ್ಟಿ ಸಾವಯವ ಗೊಬ್ಬರ, 10 ಬುಟ್ಟಿ ಮಣ್ಣು ಮತ್ತು 1 ಎಕರೆಗೆ 80-100 ಟ್ರೇ ಬೇಕಾಗುತ್ತೆ. ಈ ಮಣ್ಣನ್ನ ಸಮನಾಗಿ ಮಿಶ್ರಣವನ್ನ ಮಾಡಿ ಅದನ್ನ ಟ್ರೇಯಲ್ಲಿ ಹರಡಬೇಕಾಗತ್ತೆ. ಟ್ರೇಯಲ್ಲಿ ಹರಡಿದ ನಂತರ ಅದಕ್ಕೆ ಮೊಳಕೆ ತರಿಸಬೇಕು. ಭತ್ತವನ್ನ ಒಂದು 24 ಗಂಟೆಗಳ ವೇಳೆ ಅದನ್ನ ನೀರಲ್ಲಿ ನೆನೆಸಿಟ್ಟು ಅದನ್ನ ಒಂದು 6-8 ಗಂಟೆ ಅದನ್ನ ಮೊಳಕೆ ಬರಿಸಬೇಕು. ಮೊಳಕೆ ಬರಿಸಿದ ನಂತರ ಅದನ್ನ ಟ್ರೇಯಲ್ಲಿ ಸಮನಾಗಿ ಹರಡಬೇಕು. ಅದನ್ನ ಒಂದೇ ಕಡೆ ಜಾಸ್ತಿ ಭತ್ತ ಬೀಳದ ಹಾಗೆ ಸಮಾನಾಂತರದಲ್ಲಿ ಬೀಳುವ ಹಾಗೆ ಎಲ್ಲ ಟ್ರೇಗಳಲ್ಲಿ ಭತ್ತವನ್ನ ಹರಡಬೇಕು. ಹರಡಿದ ನಂತರ ಅದಕ್ಕೆ ಒಣ ಹುಲ್ಲನ್ನು ಮುಚ್ಚಬೇಕಾಗತ್ತೆ. ಒಣ ಹುಲ್ಲನ್ನು ಮುಚ್ಚಿ ಒಂದು ದಿನಕ್ಕೆ 3 ಬಾರಿ ನೀರನ್ನು ಹಾಯಿಸಬೇಕಾಗತ್ತೆ. ನೀರನ್ನು ಸಿಂಪರಣೆ ಮಾಡಬೇಕು, ನಿಧಾನವಾಗಿ ನೀರನ್ನು ಸಿಂಪರಣೆ ಮಾಡಬೇಕು. ಇದನ್ನು ದಿನದಲ್ಲಿ 3 ಬಾರಿ ಸಿಂಪರಣೆಯನ್ನು ಮಾಡಬೇಕು. 4 ದಿನ ಆದ ನಂತರ ಆ ಹುಲ್ಲನ್ನು ತೆಗಿಬೇಕು. ಆಮೇಲೆ ಸಾಮಾನ್ಯವಾಗಿ ನೀರು ಹಾಯಿಸಿದ್ರೆ ಸಾಕಾಗತ್ತೆ. 12-18 ದಿನಗಳ ಒಳಗೆ ಈ ಸಸಿ ಮಾಡಿ ಚಾಪೆ ರೂಪದಲ್ಲಿ ರೆಡಿಯಾಗತ್ತೆ. ಈ ರೆಡಿ ಮಾಡಿದಂತ ಮಡಿಯನ್ನ ನಾಟಿ ಮಾಡಲಿಕ್ಕೆ ಯೋಗ್ಯ ಆಗಿರುತ್ತೆ. ಇದು ಅಂದ್ರೆ ಈಗ ಯಾಂತ್ರೀಕೃತ ಕೃಷಿಗೆ ಎಲ್ಲ ತಳಿಯು ಕೂಡ ಸೂಕ್ತವಾಗಿದೆಯಾ? ಈಗ ನಮ್ಮ ಭಾಗದಲ್ಲಿ, ಈಗ ಕಾರವಾರ ಮತ್ತೆ ಅಂಕೋಲ ಭಾಗದಲ್ಲಿ MO4 ಜಯ ಮತ್ತೆ ಜ್ಯೋತಿ, MO4 ಮತ್ತೆ ಜಯ 125 ದಿನದ ಬೆಳೆ, ಮತ್ತೆ ಜ್ಯೋತಿ 90 ದಿನದಲ್ಲಿ ಕಟಾವಿಗೆ ಬರುತ್ತೆ. ಈ ಮುಂಗಾರು ಮತ್ತು ಹಿಂಗಾರು ಎರಡು ಹಂಗಾಮಿಗೂ ಕೂಡ ಆಗ್ತದೆ ಇದು? ಈಗ ನಮ್ಮಲ್ಲಿ ವಿಶೇಷವಾಗಿ ಮುಂಗಾರು ಬೆಳೆಯನ್ನ ಮಾತ್ರ ಮಾಡ್ತಾ ಇದ್ದಾರೆ, ಹಿಂಗಾರು ಬೆಳೆಯನ್ನ ಹೆಚ್ಚಾಗಿ ಮಾಡ್ತಾ ಇಲ್ಲ, ಕಡಿಮೆ ಪ್ರದೇಶದಲ್ಲಿ ಮಾಡ್ತಾ ಇದ್ದಾರೆ. ಒಂದು ಕಡೆಯಿಂದ ಈ ಒಂದು ಸಸಿ ಮಡಿ ತಯಾರಿ ಆಗ್ತಾ ಇದ್ದ ಹಾಗೆ ಮುಖ್ಯ ಜಮೀನಿನ ಒಂದು ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ಬೇಕು. ಇದನ್ನ ಹೇಗೆ ಮಾಡುವಂತದ್ದು? ಈಗ ಒಂದು ಕಡೆ ಸಸಿ ಮಡಿಗೆ ತಯಾರಿ ಮಾಡಿದಾಗ್ಲೆ ಅವರು ಮೊದಲನೇ ಹಂತದಲ್ಲಿ ನಮ್ಮಲ್ಲಿ ಹಾಕಿ ಹೊಡೆಯುದು ಅಂತ ಹೇಳ್ತಾರೆ. ಅಂದ್ರೆ ಮೊದಲನೇ ಹಂತದ ಉಳುಮೆಯನ್ನ ಮಾಡಬೇಕು. ಸರಿ. ಆನಂತರ ಒಂದು ಸಾಮಾನ್ಯವಾಗಿ ಮುಂಗಾರು ಆರಂಭದಲ್ಲಿ ಮಾಡಬೇಕು. ಆನಂತರದಲ್ಲಿ ಅವರು 1 ವಾರ ಬಿಟ್ಟು ಮತ್ತೆ 2ನೇ ಬಾರಿ ಉಳುಮೆಯನ್ನ ಮಾಡಬೇಕು. ಆನಂತರದಲ್ಲಿ 3ನೇ ಬಾರಿ ಉಳುಮೆ ಮಾಡಿ ನಾಟಿಯ ಸಂದರ್ಭದಲ್ಲಿ ಉಳುಮೆಯನ್ನ ಮಾಡಿ ನಾಟಿಯನ್ನ ಮಾಡಬಹುದು. ಈ ಸಂದರ್ಭದಲ್ಲಿ ಹಸಿರೆಲೆ ಗೊಬ್ಬರ ಅಥವಾ ಡಯಂಚಿ ಇಂಥದನ್ನೆಲ್ಲ ಬಳಕೆ ಮಾಡ್ತಾರ? ಹೌದು, ಈಗ ವಿಶೇಷವಾಗಿ ಸಾವಯವ ಗೊಬ್ಬರವನ್ನ ಅಂದ್ರೆ ಕೊಟ್ಟಿಗೆ ಗೊಬ್ಬರ ಅಂತ ಹೇಳ್ತೀವಿ ನಾವು, ಅದನ್ನ ಬಳಕೆ ಮಾಡ್ತಾರೆ. ಇನ್ನು ಎರೆಗೊಬ್ಬರ ಇದ್ದವರು ಎರೆಗೊಬ್ಬರವನ್ನ ಬಳಕೆ ಮಾಡ್ತಾರೆ. ಮತ್ತೆ ಹಸಿರೆಲೆ ಸೊಪ್ಪನ್ನು ಕೂಡ ಭೂಮಿಯಲ್ಲಿ ಹಾಕಿ ಮೇಲಿನ ಒಣಗಿದ ಕಸಕಡ್ಡಿಗಳನ್ನ ತೆಗೆದು ಉಳುಮೆ ಮಾಡುವ ಮುಖಾಂತರ ಭೂಮಿಯನ್ನ ಹದಗೊಳಿಸಿಕೊಳ್ತಾರೆ. ಭೂಮಿಯಲ್ಲಿ ಅಂದ್ರೆ ಮುಖ್ಯ ಭೂಮಿಯಲ್ಲಿ ಈ ಡಯಂಚಿ ಅಂತ ಒಂದು ಬೆಳೆಯುವುದಿಲ್ವಾ? ಮುಖ್ಯ ಭೂಮಿಯಲ್ಲಿ ಮೊದಲೇ ಈ ಪ್ರದೇಶದಲ್ಲಿ ಕಳೆ ಬೆಳೆದಿರತ್ತೆ. ವಿಶೇಷವಾಗಿ ಬೇರೆ ಫಲವತ್ತತೆಗಾಗಿ ಯಾವುದೇ ರೀತಿಯ ಒಂದು ಗಿಡಗಳನ್ನ ಬೆಳೆಯೋದಿಲ್ಲ. ಸರಿ, ಈಗ ಒಂದು ಸರಿ ಮುಖ್ಯ ಜಮೀನಿನ ಸಿದ್ಧತೆ ಮಾಡಿದ ನಂತರ ನಾಟಿ ಮಾಡುವ ವಿಧಾನದ ಬಗ್ಗೆ ಹೇಳಿ. ಈಗ ನೀವು ಯಾಂತ್ರೀಕೃತವಾಗಿ ಮಾಡಬಹುದು ಅಂತ ಹೇಳಿದ್ರಿ, ಇದಕ್ಕೊಂದು ಸಿದ್ಧತೆಯನ್ನು ಹೇಗೆ ಮಾಡ್ಕೊಳ್ಳುವಂತಹದ್ದು ಮತ್ತು ನಾಟಿ ಮಾಡುವಂತಹ ವಿಧಾನ ಹೇಗೆ? ಈಗ ಸಸಿ ಮಡಿಗಳನ್ನ ತಯಾರಿ ಮಾಡ್ಕೊಂಡಿರ್ತಾರೆ. ನಾಟಿ ಮಾಡಿದ ಒಂದು 12-18 ದಿನ ಅಂದ್ರೆ ಸಸಿ ಮಡಿ ಸೈಜ್ ಗೊತ್ತಾಗತ್ತೆ. ನಾಟಿಗೆ ಯೋಗ್ಯ ರೀತಿಯಲ್ಲಿ ಸಸಿ ಮಡಿಯ ಸೈಜ್ ಬಂದಿದೆ ಅಂತ ಆದಾಗ ಮೊದಲು 2 ಬಾರಿ ಉಳುಮೆ ಮಾಡಿರ್ತಾರೆ. 3ನೇ ಬಾರಿ ಅಂದ್ರೆ ನಾಳೆ ನಾಟಿ ಮಾಡ್ತಾರೆ ಅಂದ್ರೆ ಇವತ್ತಿನ ದಿನ ಎಲ್ಲ ಉಳುಮೆ ಮಾಡಿ ಭೂಮಿಯನ್ನ ಸಿದ್ಧಪಡಿಸಿಟ್ಕೊಳ್ಬೇಕು. ನಾಟಿ ಮಾಡುವ ದಿನ ನಮ್ಮ ಕೃಷಿ ಯಂತ್ರಧಾರಿಗೆ ಅವರು ಮೊದಲೇ ತಿಳಿಸಿರ್ತಾರೆ ನಮಗೆ ಇಂಥ ದಿನ ಮಷಿನ್ ಬೇಕು ಅಂತ. ನಮ್ಮ ಕೃಷಿ ಮೇಲ್ವಿಚಾರಕರು ಕೂಡ ರೈತರ ಮನೆ ಭೇಟಿ ಮಾಡಿದಾಗ ಬೀಜ ಯಾವ ದಿನ ಹಾಕ್ತಾರೆ ಅನ್ನುವಂಥದ್ದನ್ನ ನೋಟ್ ಮಾಡಿ ಇಟ್ಕೊಂಡಿರ್ತಾರೆ. ಕೆಲ ಹೆಚ್ಚಿನ ರೈತರ ಮನೆಗೆ ಅವರೇ ಭೇಟಿ ಕೊಟ್ಟು ಸಸಿ ಮಡಿಗಳನ್ನ ತಯಾರಿ ಮಾಡಿಸಿರ್ತಾರೆ. ಹಾಗಾಗಿ ಅವರು ಅದೇ ಒಂದು ಗ್ಯಾಪ್ ಅಲ್ಲಿ ಮಾಡ್ತಾರೆ, ಒಂದು ರೈತರಿಂದ ಒಂದು ರೈತರಿಗೆ ಇಷ್ಟು ಗ್ಯಾಪ್ ಬೇಕಾಗತ್ತೆ ಅಂತ. ಆ ಮಷಿನ್ ಅನ್ನು ನಾಟಿ ಮಾಡ್ಲಿಕ್ಕೆ 1 ಎಕರೆಗೆ 1 ದಿನ ಸಾಕಾಗತ್ತೆ ಹೆಚ್ಚು ಕಡಿಮೆ. ಆ ಒಂದು ನಿರ್ದಿಷ್ಟ ಅಂತರದಲ್ಲಿ ಅವರು ಸಸಿ ಮಡಿಗಳನ್ನು ತಯಾರಿಸುತ್ತಾರೆ. ನಮ್ಮಲ್ಲಿ ಒಂದು 3-4 ಕುಬೋಟೋ ಮಷಿನ್ ಇದೆ. ಆ ಮಷಿನ್ಗಳಿಗೆ ಸರಿಯಾಗಿ ಎಲ್ಲ ರೈತರಿಗೂ ಸಮಯಕ್ಕೆ ಸರಿಯಾಗಿ ನಾಟಿ ಆಗೋ ರೀತಿಯಲ್ಲಿ ಅವರು ಸಸಿ ಮಡಿಗಳನ್ನು ತಯಾರಿಸ್ತಾರೆ. ಆ ಸಂದರ್ಭದಲ್ಲಿ ಅವರು ಕುಬೋಟ ಮಷಿನ್ ಅನ್ನ ನಮ್ಮ ಮ್ಯಾನೇಜರ್ ಇದ್ದಾರೆ, ಯೋಧರು ಇದ್ದಾರೆ, ಮತ್ತೆ ಯಂತ್ರಶ್ರೀ ಯೋಧರು ಇದ್ದಾರೆ. ಯಂತ್ರಶ್ರೀ ಯೋಧರು ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ರೈತರನ್ನ ಆಯ್ಕೆ ಮಾಡ್ತಾರೆ. ಅವರು ರೈತರ ಮನೆಗೆ ಭೇಟಿ ಕೊಟ್ಟು ಒಂದು ಕಡೆ ರೈತರನ್ನ ಸೇರಿಸಿ ನಮ್ಮ ಕೃಷಿ ಮೇಲ್ವಿಚಾರಕರನ್ನ ಕರೆಸಿ ಅವರಿಗೆ ಮಾಹಿತಿಯನ್ನ ಕೊಡಿಸ್ತಾರೆ. ಈ ಯಂತ್ರಶ್ರೀ ಭತ್ತವನ್ನ ಯಾಕೆ ಮಾಡಬೇಕು, ಇದರಲ್ಲಿ ಏನು ಪ್ರಯೋಜನ ಇದೆ, ಇದರಲ್ಲಿ ಯಾವುದೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಯಾವುದೆಲ್ಲ ತಯಾರಿಯನ್ನು ಮಾಡ್ಕೊಳ್ಬೇಕು ಅನ್ನೋ ಬಗ್ಗೆ ಸರಿಯಾದ ಒಂದು ಮಾಹಿತಿಯನ್ನು ಕೊಡ್ತಾರೆ. ಈ ಸಸಿ ಮಡಿಯನ್ನು ತಯಾರಿಸಿ ಆಗಿರುತ್ತೆ, ನಾಟಿಯ ದಿನ ಕೃಷಿ ಮೇಲ್ವಿಚಾರಕರು ಕೂಡ ಅಲ್ಲಿ ಭೇಟಿ ಕೊಡ್ತಾರೆ, ಇಲ್ಲದ್ರೆ ನಮ್ಮ ಮ್ಯಾನೇಜರ್ ಭೇಟಿ ಕೊಡ್ತಾರೆ, ಇಲ್ಲದ್ರೆ ಕೃಷಿ ಯಂತ್ರಶ್ರೀ ಯೋಧರು ಭೇಟಿ ಕೊಡ್ತಾರೆ. ಆ ಮಷಿನ್ಗೆ ಅವರು ಒಂದೆರಡು ಜನ ಇದ್ರೆ ಸಾಕಾಗುತ್ತೆ, ಅಂದ್ರೆ ಟ್ರೇಲ್ನಲ್ಲಿರುವಂತ ಮಡಿಯನ್ನ ಕುಬೋಟ ಮಷಿನ್ಗೆ ಹಾಕ್ಬೇಕಷ್ಟೇ, ಮತ್ತೊಬ್ಬರು ಡ್ರೈವರ್ ಇರ್ತಾರೆ ಕುಬೋಟ ಮಷಿನ್ಗೆ, ಅವ್ರು ನಾಟಿ ಮಾಡ್ತಾ ಹೋಗ್ತಾರೆ. ಏಕಕಾಲದಲ್ಲಿ 8 ಸಾಲು ನಡೀತದ ಹೇಗೆ? ನಾಲ್ಕು ಸಾಲು ಏಕಕಾಲದಲ್ಲಿ ನಡೀತದೆ, ನಾಲ್ಕು ಸಾಲು ನಡೀತದೆ. ಇದು ಸಣ್ಣ ಮಷಿನ್, ಯಾಕೆಂದ್ರೆ ಇಲ್ಲಿ ತುಂಡು ಭೂಮಿ ಇರೋದ್ರಿಂದ ಸಣ್ಣ ಮಷಿನ್ ಇಟ್ಕೊಂಡಿದೆ ಕುಬೋಟ ಮಷಿನ್. ಹೌದು, ಸಣ್ಣ ಸಣ್ಣ ಗದ್ದೆ ಹಾಳೆಗಳು ಇರೋದ್ರಿಂದ ಇಲ್ಲಿ ತಿರುಗಿಸೋದಕ್ಕೆ ಸಮಸ್ಯೆ ಆಗುತ್ತೆ, ನಾಟಿ ಮಾಡ್ಲಿಕ್ಕೆ ಸಮಸ್ಯೆ ಆಗುತ್ತೆ. ಈಗ ನಾವು ಉತ್ತರ ಕರ್ನಾಟಕ ಭಾಗದಲ್ಲಿ ದೊಡ್ಡ ದೊಡ್ಡ ಹಾರ್ವೆಸ್ಟರ್ ಇದೆ, ನಾಟಿ ಮಾಡುವಂತ ಯಂತ್ರಗಳಿದೆ, ಆದ್ರೆ ಅದು ಈ ಭಾಗಕ್ಕೆ ಸೂಟೇಬಲ್ ಆಗೋದಿಲ್ಲ. ಆ ಕಾರಣಕ್ಕಾಗಿ ಕುಬೋಟ ಮಷಿನ್ ಅನ್ನೇ ಇಲ್ಲಿ ಶಿಫಾರಸು ಮಾಡಿದ್ದಾರೆ. ಈಗ ಸದ್ಯದ ಧಾರಣೆ ಹೇಗಿದೆ ಅಂದ್ರೆ, ಈಗ ಒಂದು ಎಕರೆಗೋ ಅಥವಾ ಒಂದು ಗಂಟೆಗೋ ಇಷ್ಟು ಅಂತ ಏನಾದ್ರೂ ನಿರ್ದಿಷ್ಟವಾಗಿದೆಯಾ? ಬಾಡಿಗೆ ಆಧಾರಿತ ಒಂದು ಗಂಟೆಗೆ 950 ರೂಪಾಯಿ ಇದೆ. ಈಗ ಒಂದು ಎಕರೆ ನಾಟಿ ಮಾಡೋದಕ್ಕೆ 2.5 ಗಂಟೆ ಬೇಕಾಗತ್ತೆ, ಸರಾಸರಿ 2-2.5 ಗಂಟೆ ಬೇಕಾಗತ್ತೆ. ಈಗ ಒಂದು ಸರಿ ನಾಟಿ ಮಾಡಿದ ನಂತರದ ಒಂದು ನಿರ್ವಹಣಾ ಕ್ರಮಗಳು ಅಂದ್ರೆ ಏನೇನು ಮಾಡಬೇಕು? ಈಗ ನಾಟಿ ಮಾಡಿದ ನಂತರದಲ್ಲಿ ನಾಟಿ ಮಾಡಿದ ದಿನ ಮತ್ತು ಮಾರನೇ ದಿನ ಎರಡು ದಿನ ನೀರು ಹಾಯಿಸಬಾರ್ದು, ಅಂದ್ರೆ ಇದು ನೆಲಕ್ಕೆ ಬೇರ್ ಕೊಡಬೇಕು ಅನ್ನೋಕಂತ ಹೌದೌದು ತೇಲಿಸಿ ನಾಟಿ ಮಾಡೋದು ಅಂತ ಹೇಳಿ ಹೇಳ್ತೀವಿ. ಹಾಗಾಗಿ ಬೇರ್ ಕೊಡೋ ಸಂದರ್ಭ ಇರೋದ್ರಿಂದ ಈ ಸಂದರ್ಭದಲ್ಲಿ ನೀರನ್ನ ಹೆಚ್ಚಿಗೆ ಹಾಯಿಸಬಾರ್ದು. ಮೂರು ದಿನದ ನಂತರ ಅವರು ನಿಧಾನಗತಿಯಲ್ಲಿ ನೀರನ್ನ ಬಿಡ್ಬೋದು. ಆ ನಂತರದಲ್ಲಿ ಒಂದು 8-12 ದಿನದ ನಂತರ ಕೊನೋವಿಡರ್ ಅನ್ನ ಬಳಕೆ ಮಾಡಬೇಕು. ಈ ಕೊನೋವಿಡರ್ ಅನ್ನ ಯಾಕೆ ಬಳಕೆ ಮಾಡಬೇಕು ಅಂದ್ರೆ, ಒಂದು ಕಳೆಯ ನಿರ್ವಹಣೆ, ಇನ್ನೊಂದು ಸಸಿಯ ಸ್ವಲ್ಪ ಪ್ರಮಾಣದ ಬೇರ್ ಕಟ್ಟಾಗಿರೋದ್ರಿಂದ ಸಸಿ ಹಿಳ್ಳೆ ಜಾಸ್ತಿ ಬರುತ್ತೆ. ಒಂದೊಂದು ಸಸಿಯಲ್ಲಿ ಒಂದು 30-40 ಹಿಳ್ಳೆ ಬರಲಿಕ್ಕೆ ಅವಕಾಶ ಆಗುತ್ತೆ. ಈ ಎರಡು ಕಾರಣಕ್ಕೆ, ಒಂದು ಕಳೆ ನಿಯಂತ್ರಣ, ಇನ್ನೊಂದು ಆ ಕಳೆ ಭೂಮಿಯಲ್ಲೇ ಮಲ್ಚಿಂಗ್ ಆಗೋದ್ರಿಂದ ಸಾಮಾನ್ಯವಾಗಿ ಗೊಬ್ಬರ ಕೂಡ ಅಲ್ಲೇ ತಯಾರಾಗುತ್ತೆ. ಹಾಗಾಗಿ ಈ ಮೂರು ಉದ್ದೇಶದಿಂದ, ಒಂದು ಕಳೆ ನಿರ್ವಹಣೆ ಆಗಬೇಕು, ಇನ್ನೊಂದು ಭೂಮಿ ಸಡಿಲ ಆಗಬೇಕು, ಇನ್ನೊಂದು ಬೇರ್ ಕಟ್ ಆಗೋದ್ರಿಂದ ಸಸಿ ಹಿಳ್ಳೆಗಳು ಜಾಸ್ತಿ ಬರಬೇಕು, ಆ ಕಾರಣದಿಂದ ನಾಟಿ ಮಾಡಿದ 12 ದಿನದ ನಂತರ 12-15 ದಿನದಲ್ಲಿ ಒಂದು ಬಾರಿ ಕೊನೋವಿಡರನ್ನ ಚಲಾಯಿಸಬೇಕಾಗತ್ತೆ. ಇನ್ನೊಂದು 20-25 ದಿನಗಳ ಒಳಗೆ ಇನ್ನೊಮ್ಮೆ ಕೊನೋವಿಡರನ್ನ ಹಾಯಿಸಬೇಕಾಗತ್ತೆ. ಈ ಎರಡು ಬಾರಿ ಕೊನೋವಿಡರನ್ನ ಹಾಯಿಸೋದ್ರಿಂದ ಒಂದು ಕಳೆ ನಿಯಂತ್ರಣ ಆಗತ್ತೆ, ಇನ್ನೊಂದು ಭೂಮಿ ಸಡಿಲ ಆಗತ್ತೆ, ಬೇರು ಚೆನ್ನಾಗಿ ಬರ್ತದೆ, ಜೊತೆಗೆ ಇನ್ನೊಂದೇನಂತ ಹೇಳಿದ್ರೆ ಹಿಳ್ಳೆಗಳು ಜಾಸ್ತಿ ಬರುತ್ತೆ. ಹಾಗಾಗಿ ಇಳುವರಿಯಲ್ಲಿ ಹೆಚ್ಚಿನ ಒಂದು ನಿರೀಕ್ಷೆಯನ್ನ ನಾವು ಮಾಡ್ಲಿಕ್ಕಾಗತ್ತೆ. ಅಂದ್ರೆ ಈಗ ಕಳೆ ನಿರ್ವಹಣೆ ಅಲ್ಲದೆ ಬೇರೆ ಏನೇನು ಕಾರ್ಯಕ್ರಮಗಳನ್ನ ಮಾಡಬೇಕಾಗ್ತದೆ? ನೀರನ್ನ ನಿರ್ವಹಣೆ ಮಾಡಬೇಕು, ಜೊತೆಗೆ ಮೇಲುಗೊಬ್ಬರವಾಗಿ ರಸಗೊಬ್ಬರವನ್ನ ಕೊಡ್ಬೋದು. ಈಗ ಈ ಭಾಗದಲ್ಲಿ ನಾಟಿ ಸಂದರ್ಭದಲ್ಲಿ ಹೆಚ್ಚಿನ ಸಾವಯವ ಗೊಬ್ಬರವನ್ನು ಬಳಕೆ ಮಾಡುವ ರೈತರು ಅನೇಕ ಜನ ಇದ್ದಾರೆ. ಅವರು ಸಾಮಾನ್ಯವಾಗಿ ಸಾವಯವ ಗೊಬ್ಬರವನ್ನು ಬಳಸೋದು, ದಡ್ಡಿ ಗೊಬ್ಬರವನ್ನೇ ಜಾಸ್ತಿ ಬಳಸ್ತಾರೆ. ಇನ್ನು ಕೆಲವರು ದಡ್ಡಿ ಗೊಬ್ಬರ ಕಡಿಮೆ ಪ್ರಮಾಣದಲ್ಲಿ ಬಳಸಿದ್ರೆ ಅವರು DAP, ಯೂರಿಯಾ, ಸುಫಲ ಈ ತರದ ರಸಗೊಬ್ಬರವನ್ನ ಬಳಕೆ ಮಾಡ್ತಾರೆ ಸ್ವಲ್ಪ ಪ್ರಮಾಣದಲ್ಲಿ. ಅಂದ್ರೆ ಈಗ ಯೂರಿಯಾ ಗೊಬ್ಬರವನ್ನ ಹೆಚ್ಚು ಜಾಸ್ತಿ ಕೊಟ್ಟಷ್ಟು ರೋಗಗಳ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ನಾವು ಯೂರಿಯಾವನ್ನ ಬಳಕೆನೇ ಮಾಡಬೇಡಿ ಅಂತ ಹೇಳ್ತಾ ಇದ್ದೇವೆ. ಯಾಕಂದ್ರೆ ಯೂರಿಯಾ ಬಂದಾಗ ಹಿತಮಿತವಾಗಿರ್ಲಿ ರೋಗ ಕೀಟ ನಿಯಂತ್ರಣ ಮಾಡುವಂತದ್ದು ಕಷ್ಟ ಆಗತ್ತೆ. ಸಾಮಾನ್ಯವಾಗಿ ಈ ಪ್ರದೇಶದಲ್ಲಿ ಎಷ್ಟರ ಮಟ್ಟಿಗೆ ಈ ಕೀಟ ಮತ್ತು ರೋಗಗಳು ಬಾಧಿಸ್ತವೆ ಮತ್ತು ಸಮಗ್ರ ನಿರ್ವಹಣೆ ಅಂದ್ರೆ ಹೇಗೆ ಮಾಡಬೇಕು? ಈ ಭಾಗದಲ್ಲಿ ಸ್ವಲ್ಪ ಗರಿ ಕೆಂಪಾಗುವಂಥದ್ದು ಬೆಂಕಿ ರೋಗ ಅಂತೇಳಿ ಹೇಳ್ತೇವೆ. ಅದಕ್ಕೆ ಸಾಮಾನ್ಯವಾಗಿ ನಮ್ಮಲ್ಲಿ ಸಾವಯವ ಪದ್ಧತಿಯನ್ನ ಕಂಡುಕೊಂಡಿದ್ದಾರೆ. 1 ಲೀಟರ್ ಗೋಮೂತ್ರಕ್ಕೆ 10 ಲೀಟರ್ ನೀರನ್ನ ಮಿಶ್ರಣ ಮಾಡಿ ಅದನ್ನ ಸಿಂಪಡಣೆ ಮಾಡ್ತಾರೆ. ಇನ್ನು ನಿರ್ವಹಣೆ ಆಗದೇ ಇದ್ದ ಸಂದರ್ಭದಲ್ಲಿ ಕ್ಲೋರೋಪಿರಿಪಾಸ್ ಇರಬಹುದು, ಈ ರೀತಿಯ ಕೀಟನಾಶಕವನ್ನ ಬಳಕೆ ಮಾಡ್ತಾರೆ. ಈ ಕೀಟನಾಶಕ ಬಳಕೆ ಮಾಡಿರುವಂತದ್ದು ತೀರಾ ಕಡಿಮೆ, ಇದರ ಮುಖಾಂತರನೇ ಕಂಟ್ರೋಲ್ ಆಗ್ತಾ ಇದೆ. 1 ಲೀಟರ್ ಗೋಮೂತ್ರಕ್ಕೆ 10 ಲೀಟರ್ ನೀರನ್ನ ಮಿಶ್ರಣ ಮಾಡಿ ಸಿಂಪರಣೆಯನ್ನು ಮಾಡಬೇಕಾಗುತ್ತೆ. ಈಗ ಸಾಂಪ್ರದಾಯಿಕ ಪದ್ಧತಿಗೆ ಹೋಲಿಸಿ ನೋಡಿದ್ರೆ ಈ ಒಂದು ಯಂತ್ರದ ಉಪಯೋಗ ಮಾಡಿಕೊಂಡು ನಾಟಿ ಮಾಡೋದ್ರಿಂದ ಎಷ್ಟರ ಮಟ್ಟಿಗೆ ಖರ್ಚಿನಲ್ಲಿ ಕಡಿಮೆ ಆಗ್ತದೆ? ಈಗ ನಾವು ಸಾಮಾನ್ಯ ಪದ್ಧತಿಯಲ್ಲಿ ಬೀಜ ಜಾಸ್ತಿ ಬೇಕಾಗುತ್ತೆ, ಒಂದೇದಾಗಿ ಒಂದು 25-30 ಕೆಜಿ ಬೀಜ ಬೇಕಾಗತ್ತೆ. ಇದರಲ್ಲಿ ಅದರ ಅರ್ಧ ಭಾಗ ಸಾಕಾಗತ್ತೆ, 12-15 ಕಿಲೋ. ಹಾ, 12-15 ಕಿಲೋ ಸಾಕಾಗತ್ತೆ ಒಂದೇದು. ಇನ್ನೊಂದು ಆಳು, ನಮ್ಮಲ್ಲಿ ಈಗ ಸಾಮಾನ್ಯ ಪದ್ಧತಿಯಲ್ಲಿ 25-30 ಆಳು ಬೇಕಾಗತ್ತೆ ಸಾಮಾನ್ಯ ಪದ್ಧತಿಯಲ್ಲಿ. ನಮ್ಗೆ ಇದರಲ್ಲಿ ನಾಟಿ ಮಾಡೋ ಸಂದರ್ಭದಲ್ಲಿ 2 ಆಳು ಇದ್ರೆ ಸಾಕಾಗತ್ತೆ, ಸಸಿ ಮಡಿ ತಯಾರು ಮಾಡುವ ಸಂದರ್ಭದಲ್ಲಿ 2 ಆಳು ಒಂದು ಎಕರೆಗೆ, ಈ 4 ಆಳು. ಇನ್ನೊಂದು ಕೊನೋವಿಡರ್ ಚಲಾಯಿಸುವಾಗ, ಒಂದು ಬಾರಿ ಕೊನೋವಿಡರ್ ಅನ್ನು ಚಲಾಯಿಸುವಾಗ 2 ಆಳು ಬೇಕಾಗತ್ತೆ, ಅಲ್ಲಿ 4 ಆಳು ಬೇಕಾಗತ್ತೆ. ಟೋಟಲಿ ಒಂದು 10-15 ಆಳಿನೊಳಗೆ ಕಂಪ್ಲೀಟ್ ಕೆಲಸ ಕಂಪ್ಲೀಟ್ ಆಗತ್ತೆ. ಇನ್ನೊಂದು ಕಟಾವು ಸಂದರ್ಭದಲ್ಲಿ ಹಾರ್ವೆಸ್ಟರ್ ಮುಖಾಂತರನೇ ಕಟಾವು ಮಾಡೋದ್ರಿಂದ ಅಲ್ಲಿ ಕೂಡ ಆಳಿನ ಒಂದು ಉಳಿತಾಯ ಆಗುತ್ತೆ. ಅಂದ್ರೆ 1 ಎಕರೆ ಪ್ರದೇಶದಲ್ಲಿ ಭತ್ತದ ಕೃಷಿ ಮಾಡೋದ್ರೆ ಒಂದು 10-15 ಸಾವಿರದ ಒಳಗಡೆ ಖರ್ಚಾಗಬಹುದು. 10-15 ಸಾವಿರ, 12,500 ರಿಂದ 15,000 ವರೆಗೆ 1 ಎಕರೆ ಭತ್ತ ನಿರ್ವಹಣೆ ಮಾಡೋದಕ್ಕೆ, ನಾಟಿ ಮಾಡೋದಕ್ಕೆ ಖರ್ಚಾಗುತ್ತೆ. ಈಗ ಮೊದಲೆಲ್ಲ ಈ ಭತ್ತದ ಕೃಷಿಯನ್ನ ವೈಯಕ್ತಿಕವಾಗಿ ಅಥವಾ ಕುಟುಂಬದ ಮಟ್ಟದಲ್ಲಿ ಮಾಡುವಂತಹ ಒಂದು ಸಂದರ್ಭದಲ್ಲಿ ಹೇಗಿತ್ತು, ಮತ್ತು ಈ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಂದ ನಂತರ ಅದರ ಬದಲಾವಣೆ ಹೇಗಾಯಿತು? ಮೊದಲೇ ಈ ಭತ್ತ ನಾಟಿ ಪ್ರಥಮದಲ್ಲಿ ಎಲ್ಲರೂ ಕೂಡ ಭತ್ತವನ್ನ ನಾಟಿ ಮಾಡ್ತಾ ಇದ್ರು. ಆ ನಂತರದಲ್ಲಿ ಬೇರೆ ಬೇರೆ ಬೆಳೆ ಇರ್ಬೋದು, ತೋಟಗಾರಿಕಾ ಬೆಳೆ ಇದೆಲ್ಲ ಬಂದಿರೋದ್ರಿಂದ ಭತ್ತದ ಬಗ್ಗೆ ಆಸಕ್ತಿ ಒಲವು ಕಡಿಮೆ ಆಯ್ತು. ಸಾಮಾನ್ಯವಾಗಿ ತೋಟಗಾರಿಕಾ ಬೆಳೆ ಇರ್ಬೋದು, ಇಲ್ಲದ್ರೆ ಖಾಲಿ ಬಿಡುವಂತದ್ದು, ಪಾಳು ಬಿಡುವಂತದ್ದು, ಈ ರೀತಿಯಲ್ಲಿ ಬಂತು. ಇದನ್ನ ಅರಿತಂತ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರು ಶ್ರೀ ಪದ್ಧತಿ ಭತ್ತ ಅಂತ ಮೊದಲು ಮಾಡ್ತಿದ್ರು. ಅದರಲ್ಲಿಯೂ ಕೂಡ ಆಳಿನ ಸಂಖ್ಯೆ ಸ್ವಲ್ಪ ಜಾಸ್ತಿ ಆಗೋದ್ರಿಂದ ಕೃಷಿ ಯಂತ್ರಧಾರೆ ಅನ್ನುವಂತ ಒಂದು ಕಾರ್ಯಕ್ರಮವನ್ನ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಜಾರಿಗೆ ತಂದ್ರು. ಆ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಜಾರಿಗೆ ತಂದ್ಮೇಲೆ ಭತ್ತ ಕೃಷಿ ಮಾಡುವಂತ ಅನಿವಾರ್ಯತೆ ಇದೆ. ಯಾಕೆಂದ್ರೆ ನಮ್ಮಲ್ಲಿ 70% ಜನರು ಭತ್ತದ ಅನ್ನವನ್ನೇ ಆಹಾರವನ್ನಾಗಿ ಬಳಕೆ ಮಾಡ್ತಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಜನಸಂಖ್ಯೆ ಜಾಸ್ತಿ ಆಗುವುದರಿಂದ ಈ ಒಂದು ಭತ್ತದ ಬೆಳೆ ಕೂಡ ಜಾಸ್ತಿ ಮಾಡುವಂತದ್ದು ಅನಿವಾರ್ಯತೆ ಇದೆ. ಹಾಗಾಗಿ ಇದಕ್ಕೆ ಹೆಚ್ಚಿನ ಒತ್ತನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಶ್ರೀ ಪೂಜ್ಯರು ಕೃಷಿ ಯಂತ್ರಧಾರೆಯನ್ನು ಪ್ರಾರಂಭಿಸಿದ್ರು. ಅಧಿಕಾರಿಗಳ ಮುಖಾಂತರ, ಸಿಬ್ಬಂದಿ ವರ್ಗದವರ ಮುಖಾಂತರ ಇದಕ್ಕೆ ಹೆಚ್ಚಿನ ಒಂದು ಉತ್ತೇಜನವನ್ನು ಕೊಟ್ಟರು. ಪ್ರತಿ ತಾಲೂಕಿಗೆ ಕೃಷಿ ಮೇಲ್ವಿಚಾರಕರನ್ನ ನೇಮಕ ಮಾಡಿದ್ರು. ಕೃಷಿ ಮೇಲ್ವಿಚಾರಕರ ಮುಖಾಂತರ ಮನೆ ಮನೆಗೆ, ರೈತರ ಮನೆಗಳಿಗೆ ಭೇಟಿ ನೀಡಿ ಅವರನ್ನ ಕೃಷಿಯ ಕಡೆಗೆ ಒಲವನ್ನ ತೋರಿಸುವ ರೀತಿಯಲ್ಲಿ ಅವರಿಗೆ ಪ್ರೇರಣೆಯನ್ನ ನೀಡಿ ಪ್ರಾತ್ಯಕ್ಷಿಕ ತರಬೇತಿಗಳನ್ನ ನೀಡಿ ಅವರನ್ನ ತಯಾರಿಗೊಳಿಸುವ ಮುಖಾಂತರ ರೈತರಿಗೆ ಭತ್ತವನ್ನ ಬೆಳೆಯುವ ಬಗ್ಗೆ ಹೆಚ್ಚಿನ ಒಂದು ಉತ್ತೇಜನವನ್ನ ಕೊಡ್ತಾ ಬಂದಿದ್ದಾರೆ. ಇದರಿಂದಾಗಿ ನಮ್ಮ ಕಾರವಾರ ಅಂಕೋಲ ತಾಲೂಕಿನಲ್ಲಿ ಈ ಮುಂಗಾರು ಹಂಗಾಮಿನಲ್ಲಿ ಒಂದು 65 ರೈತರಲ್ಲಿ 310 ಎಕರೆಯಷ್ಟು ಭತ್ತವನ್ನ ಕೃಷಿ ಯಂತ್ರೀಕೃತ ಭತ್ತ ಬೇಸಾಯದ ಮುಖಾಂತರ ಬೆಳೆದಿದ್ದಾರೆ. ಪ್ರತಿಕ್ರಿಯೆ ಹೇಗಿದೆ? ರೈತರಲ್ಲಿ ಬಹಳ ಒಳ್ಳೆ ಪ್ರತಿಕ್ರಿಯೆ ಇದೆ. ಯಾಕೆಂದ್ರೆ ಅವರು ಈ ಆಳಿನ ಸಮಸ್ಯೆ ಇರ್ಬೋದು, ಬೇರೆ ಬೇರೆ ನಿರ್ವಹಣೆ ಸಮಸ್ಯೆ ಇರ್ಬೋದು, ಇದರಿಂದ ಅವರು ಬಿಟ್ಟಂತ ರೈತರು ಇದ್ರು. ಕೃಷಿ ಮಾಡುವಂತದಲ್ಲಿ ಭತ್ತದ ಕೃಷಿ ಲಾಭದಾಯಕ ಅಲ್ಲ, ಲಾಭದಾಯಕ ಅಲ್ಲ, ಇದನ್ನ ಮಾಡೋದ್ರಿಂದ ಲಾಭ ಇಲ್ಲ ಅನ್ನುವಂತ ಒಂದು ತೀರ್ಮಾನಕ್ಕೆ ಬಂದು ಅವ್ರು ಕೃಷಿಯಿಂದನೇ ವಿಮುಖರಾಗಿದ್ರು. ಅಂತ ಸಂದರ್ಭದಲ್ಲಿ ಪೂಜ್ಯರ ಒಂದು ಆದೇಶದ ಮೇರೆಗೆ ನಮ್ಮ ಅಧಿಕಾರಿಗಳು ರೈತರ ಮನೆಗಳಿಗೆ ಭೇಟಿ ನೀಡಿ ಅವರನ್ನ ಪ್ರೇರಣೆ ಮಾಡಿ, ಜೊತೆಗೆ ನಮ್ಮಲ್ಲಿ ಸಾಲದ ವ್ಯವಸ್ಥೆ ಕೂಡ ಇದೆ. ಸ್ವಸಹಾಯ ಸಂಘದಲ್ಲಿದ್ದ ಸದಸ್ಯರಿಗೆ 1 ಎಕರೆಗೆ 20,000 ಒಂದು ಕಡಿಮೆ ಅವಧಿಗೆ ಸಾಲ ಕೊಡುವಂತ ಒಂದು ವ್ಯವಸ್ಥೆ ಕೂಡ ಮಾಡಿಕೊಟ್ರು. ಅದರಿಂದಾಗಿ ರೈತರು ಈ ಒಂದು ಭತ್ತ ಬೆಳೆಯುವುದಕ್ಕೆ ಮತ್ತೆ ತೊಡಗಿಸಿಕೊಂಡ್ರು. ಮತ್ತೆ ಕೃಷಿ ಮೇಲ್ವಿಚಾರಕರು ಪಡಿ ಹಾಕುವ ಸಂದರ್ಭದಲ್ಲಿರ್ಬೋದು, ನಾಟಿ ಮಾಡುವ ಸಂದರ್ಭದಲ್ಲಿರ್ಬೋದು, ಅಲ್ಲಿಯೇ ಭೇಟಿ ನೀಡಿ ಅವರಿಗೆ ಪ್ರೇರಣೆ ನೀಡೋದ್ರಿಂದ ಅವರು ಹೆಚ್ಚಿನ ಒಲವನ್ನು ತೋರಿಸಿ ಮತ್ತೆ ರೈತರು ಒಗ್ಗಟ್ಟಾದ್ರು. ಒಂದು ಏರಿಯಾದಲ್ಲಿ ಒಬ್ಬರು ಮಾಡಿದ ನಂತರ ಅದನ್ನು ನೋಡಿ ಮತ್ತೆ ಅಕ್ಕಪಕ್ಕದ ರೈತರು ನಾವು ಮಾಡಬಹುದು ಅನ್ನುವಂತ ಒಂದು ತೀರ್ಮಾನಕ್ಕೆ ಬಂದು ಭತ್ತ ಕೃಷಿಯನ್ನ ಮಾಡ್ತಾ ಇದ್ದಾರೆ. ಈಗ ಬೇರೆ ಬೇರೆ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಗುಂಪುಗಳನ್ನ ಮಾಡಿರ್ತಾರೆ, ಈ ಕೃಷಿಯನ್ನ ಪ್ರೋತ್ಸಾಹಿಸುವುದಕ್ಕೆ ಅಂತ ಗುಂಪುಗಳಿವೆ? ಹೌದು, ನಮ್ಮಲ್ಲಿ ಈಗ ಏನ್ ಮಾಡಿದ್ದಾರೆ ಅಂದ್ರೆ ಕೃಷಿ ಮೇಲ್ವಿಚಾರಕರು ಈ ವರ್ಷದಲ್ಲಿ ಯಾರೆಲ್ಲ ಭತ್ತ ಕೃಷಿಯನ್ನ ಮಾಡಿದಾರೋ ಅವರ ವಾಟ್ಸ್ಆಪ್ ಗ್ರೂಪ್ ಅನ್ನ ಮಾಡಿದ್ದಾರೆ. ಆ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಅವರು ಸಂದೇಶಗಳನ್ನ ಕಳಿಸ್ತಾರೆ. ನೀವು ಈ ಸಂದರ್ಭದಲ್ಲಿ ಈಗ ನಾಟಿ ಸಸಿ ಮಡಿಯನ್ನ ತಯಾರಿಸಲಿಕ್ಕೆ ನೀವು ತಯಾರಾಗಬೇಕು, ನಾವು ಇಂಥ ಕಡೆ ಇಂಥ ದಿನ ಇಂಥಲ್ಲಿ ತರಬೇತಿಯನ್ನ ಮಾಡ್ತೀವಿ, ನೀವೆಲ್ಲರೂ ಕೂಡ ಅಲ್ಲಿಗೆ ಬರಬೇಕು ಅನ್ನುವಂಥದ್ದು. ಇನ್ನು ರೈತರಿಗೆ ಕೆಲವಷ್ಟು ಸಮಸ್ಯೆ ಇರುತ್ತೆ, ಡೌಟ್ಸ್ ಇರುತ್ತೆ, ಅದನ್ನು ಕೂಡ ಅವರು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ತಾರೆ. ನಮ್ಗೆ ಈ ಸಮಸ್ಯೆ ಬಂದಿದೆ, ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದು ಆ ಸಂದರ್ಭದಲ್ಲಿ. ಹೌದು, ಅದನ್ನ ಇನ್ನೊಂದು ಏನಂತ ಹೇಳಿದ್ರೆ ನಮ್ಮ ಕೃಷಿ ಇಲಾಖೆಯವರು ಕೂಡ ನಾಟಿ ಸಂದರ್ಭದಲ್ಲಿ ನಮ್ಮ ರೈತರ ಹೊಲಗಳಿಗೆ ಭೇಟಿ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಅವರು ಏನಾದರೂ ಈ ಕೀಟ ರೋಗ ಬಾಧೆ ಇರ್ಬೋದು ಇಂಥ ಸಂದರ್ಭದಲ್ಲಿ ಅವರನ್ನು ಕೂಡ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಅವರಿಗೂ ಕೂಡ ಆ ಸಂದೇಶಗಳನ್ನು ಕಳಿಸಿ ಅದಕ್ಕೆ ತಕ್ಷಣ ಪರಿಹಾರವನ್ನು ಪಡ್ಕೊಂಡು ವಾಟ್ಸ್ಆಪ್ ಗ್ರೂಪ್ ಮುಖಾಂತರನೇ ಅವರಿಗೆ ಪರಿಹಾರವನ್ನು ಕೊಡುವಂತ ವ್ಯವಸ್ಥೆಯನ್ನು ನಮ್ಮ ಕೃಷಿ ಮೇಲ್ವಿಚಾರಕರು ಮಾಡ್ತಾ ಇದ್ದಾರೆ.

ಅಂತಹ ಪ್ರತಿಕೂಲ ಪರಿಸ್ಥಿತಿಗಳನ್ನು ಸಮರ್ಥವಾಗಿ ಎದುರಿಸಿ ಬದುಕಿ ಉಳಿಯುವುದಕ್ಕೆ ಕೆಲವೊಂದು ಮಾರ್ಗಗಳಿವೆ. ಮೊಟ್ಟೆ ಗೂಡುಗಳು ಹುಳುಗಳು ತಡೆದುಕೊಳ್ಳುವುದಕ್ಕಿಂತ ಬಹಳಷ್ಟು ಹೆಚ್ಚಿನ ಉಷ್ಣತೆಯನ್ನು ತಡೆದುಕೊಳ್ಳಬಲ್ಲವು ಮತ್ತು ಪರಿಸ್ಥಿತಿಗಳು ಅನುಕೂಲವಾಗಿರುವಾಗ ಅವು ಒಡೆದು ಮರಿಗಳು ಹೊರಬರುತ್ತವೆ. ಇನ್ನೊಂದು ಮಾರ್ಗೋಪಾಯ ಅಂತಂದ್ರೆ ಅಂತಹ ಪರಿಸ್ಥಿತಿಗಳಲ್ಲಿ ಹುಳುಗಳು ಇನ್ನೂ ಆಳಕ್ಕೆ ಇಳಿತವೆ. ಚಟುವಟಿಕೆ ಇಲ್ಲದೇ ಇದ್ದಾಗ ಅವು ಅಚೇತನ ಅವಸ್ಥೆಯಲ್ಲಿ ಇರುವಾಗ ಏನನ್ನು ತಿನ್ನದೆ ಬರಿದಾದಂತಹ ಅನ್ನನಾಳವನ್ನು ಸುರುಳಿಯಂತೆ ಸುತ್ತಿಕೊಂಡು ಬಿಗಿಗೊಳಿಸುತ್ತದೆ. ಸುರುಳಿಯನ್ನು ಲೋಳೆ ಪದಾರ್ಥದ ಪೊರೆಯು ಕಳಚಿ ಪೊರೆ ಕವಚವು ಉಷ್ಣತೆಯ ವೈಪರೀತ್ಯದಿಂದ ಹಾಗೂ ಒಣಗದ ಹಾಗೆ ರಕ್ಷಿಸುತ್ತದೆ. ಎರೆಹುಳುಗಳು ದ್ವಿಲಿಂಗಿಗಳು, ಅಂದರೆ ಸಂತಾನೋತ್ಪತ್ತಿ ಮಾಡುವುದಕ್ಕೆ ಅಗತ್ಯವಿರುವ ಗಂಡು ಮತ್ತು ಹೆಣ್ಣು ಜನನೇಂದ್ರಿಯಗಳನ್ನು ಅವು ಹೊಂದಿರುತ್ತವೆ. ಆದಾಗ್ಯೂ ಅವು ಒಂದನ್ನೊಂದನ್ನು ಸೇರಿ ಸಂತಾನೋತ್ಪತ್ತಿ ಮಾಡುವಂತಹದ್ದು ಸಾಮಾನ್ಯ. ಒಂದು ವೇಳೆ ಕೃಷಿ ಉಪಕರಣಗಳಿಂದ ಕತ್ತರಿಸಿ ತುಂಡಾದಾಗ ಇಲ್ಲವೇ ಹಕ್ಕಿಗಳು ಜರಿ ಮುಂತಾದ ಕುಕ್ಕಿ ತುಂಡರಿಸಲ್ಪಟ್ಟಾಗ ಅವು ಸಾಯುವುದಿಲ್ಲ. ಆಗ ಶರೀರದ ಉಳಿದ ಭಾಗವು ಪುನಃ ಮೊದಲಿನಂತೆ ಕೆಲಸ ಮಾಡುವುದಕ್ಕೆ ಪ್ರಾರಂಭಿಸುತ್ತವೆ. ಎರೆಹುಳುಗಳ ಶರೀರವು ತನ್ನ ತೂಕದ 85% ನೀರಿನ ಅಂಶದಿಂದ ಕೂಡಿರುತ್ತವೆ. ಅವು ಶರೀರದ ಕವಚದ ಮೂಲಕ ತೇವವನ್ನು ಹೊರಹಾಕ್ತವೆ. ಹೊರಚರ್ಮದಲ್ಲಿ ಲೋಳೆ ಪದರವಿರುತ್ತದೆ, ಅದು ಯಾವಾಗಲೂ ಒದ್ದೆ ಇರುವಂತಹದ್ದು ಅಗತ್ಯ. ಈ ಪದರವು ತೇವಾಂಶ ಹೊರಬಿದ್ದು ನಷ್ಟ ಆಗುವುದನ್ನು ತಡೆಗಟ್ಟುತ್ತವೆ. ಎರೆ ಗೊಬ್ಬರವನ್ನು ತಯಾರು ಮಾಡಬೇಕಿದ್ರೆ ಕೃಷಿ ತ್ಯಾಜ್ಯ ವಸ್ತುಗಳನ್ನು ನಾವು ಬಳಸಬೇಕಾಗ್ತದೆ. ಭತ್ತ, ಗೋಧಿ, ಸಾಮೆ, ನವಣೆ, ರಾಗಿ ಮುಂತಾದ ಬೆಳೆಗಳ ಹುಲ್ಲುಗಳು, ಹೊಟ್ಟು ಇವುಗಳನ್ನು ಬಳಸಬಹುದು. ಜೋಳ ಹಾಗೂ ಮೇವಿನ ಜೋಳದ ಕಡ್ಡಿಗಳನ್ನು ಸಣ್ಣಗೆ ತುಂಡು ಮಾಡಿ ಇವುಗಳನ್ನು ಕೂಡ ಬಳಸಬಹುದು. ನೆಲಗಡಲೆ, ಆಲೂಗಡ್ಡೆ ಮುಂತಾದವುಗಳ ಕಡ್ಡಿ ಹಾಗೂ ರೆಂಬೆಗಳನ್ನು ಕೂಡ ಬಳಸಬಹುದು. ಕಬ್ಬಿನ ಸೋಗೆ, ಅಡಿಕೆ, ತೆಂಗಿನ ಸೋಗೆಯನ್ನು ಕೂಡ ಬಳಸಬಹುದು. ಕಡಲೆ, ಅಲಸಂದೆ, ಹೆಸರು, ತೊಗರಿ, ಉದ್ದು, ಸೋಯಾ ಅವರೆ, ಹುರುಳಿ ಇವುಗಳನ್ನು ಕೂಡ ತ್ಯಾಜ್ಯ ವಸ್ತುವಾಗಿ ಬಳಸಬಹುದು. ತೋಟದಲ್ಲಿ ಸಂಗ್ರಹಿಸಿರುವಂತಹ ಎಲೆಗಳು, ತರಗು, ಹೂ, ಹೀಚು, ಕೊಯ್ಲಿನ ನಂತರ ಸಿಗುವಂತಹ ಬಾಳೆದಿಂಡು ಮತ್ತು ಎಲೆಗಳು ಇವೆಲ್ಲವನ್ನು ಕೂಡ ಕಚ್ಚಾ ವಸ್ತುವಾಗಿ ನಾವು ಬಳಸಬಹುದು. ಹಾಗೆಯೇ ಕೆಲವೊಂದು ಕಳೆ ಗಿಡಗಳನ್ನು ಕೂಡ ನಾವು ವಸ್ತುವಾಗಿ ಬಳಸಬಹುದು. ಯುಪಟೋರಿಯಂ, ಅಗಲ ಎಲೆಯ ಕಳೆಗಳು, ನೀರ್ಕಳೆಗಳು, ಅಣಬೆ ಉತ್ಪಾದನಾ ಕೇಂದ್ರಗಳಲ್ಲಿನ ತ್ಯಾಜ್ಯ ವಸ್ತುಗಳು, ಕೋಳಿ ಫಾರ್ಮ್ನಿಂದ ಬರುವಂತಹ ತ್ಯಾಜ್ಯ ಇವೆಲ್ಲವನ್ನು ಕೂಡ ಕಚ್ಚಾ ವಸ್ತುವಾಗಿ ಬಳಸಬಹುದು. ಹಾಗೆ ಹಸು, ಎತ್ತು, ಎಮ್ಮೆ, ಹಂದಿ, ಮೊಲ ಮೊದಲಾದವುಗಳ ಸಗಣಿಗಳು, ಕುದುರೆ ಕತ್ತೆಗಳ ಲದ್ದಿ, ಮೇಕೆ ಹಾಗೂ ಕುರಿಗಳ ಗಂಜಲ ಹಾಗೂ ಗೊಬ್ಬರ, ಕೋಳಿಗಳ ಹಿಕ್ಕೆ ಇವುಗಳನ್ನು ಕೂಡ ಬಳಸಬಹುದು. ಇವಲ್ಲದೆ ಕೃಷಿ ಆಧಾರಿತ ಕೈಗಾರಿಕೆಗಳಲ್ಲಿನ ತ್ಯಾಜ್ಯ ವಸ್ತುಗಳು, ಹಣ್ಣಿನ ಸಿಪ್ಪೆ, ದಿಂಡು, ತೋಟದ ಹಲವಾರು ತ್ಯಾಜ್ಯ ವಸ್ತುಗಳು, ತರಕಾರಿ, ಸೊಪ್ಪು ಮುಂತಾದ ತ್ಯಾಜ್ಯ ವಸ್ತುಗಳು, ರೇಷ್ಮೆ ಉದ್ದಿಮೆಯಲ್ಲಿರುವಂತಹ ಹುಳುಗಳ ಹಿಕ್ಕೆ, ಸತ್ತ ಹುಳುಗಳು, ಸೊಪ್ಪು ಇವುಗಳು, ಆಲೆಮನೆ, ಸಕ್ಕರೆ ಕಾರ್ಖಾನೆಗಳಲ್ಲಿ ಸಿಗುವಂತಹ ಮಡ್ಡಿ ಹಾಗೂ ಬೆಗಾಸ್ ಇವುಗಳು, ಬೇಕರಿಗಳಲ್ಲಿನ ಬಿಸ್ಕೆಟ್ಟು ಹಾಗೂ ಫ್ಯಾಕ್ಟರಿಗಳಲ್ಲಿನ ತ್ಯಾಜ್ಯ ವಸ್ತುಗಳು, ಹೈನು ಉತ್ಪನ್ನಗಳಲ್ಲಿ ಬೇಡವಾದಂತಹ ವಸ್ತುಗಳು, ತೆಂಗಿನ ನಾರಿನ ಉದ್ದಿಮೆಯಲ್ಲಿನ ಪುಡಿ ಇತ್ಯಾದಿಗಳಲ್ಲಿರುವಂತಹ ತ್ಯಾಜ್ಯ ವಸ್ತುಗಳು, ಪಟ್ಟಣ ಪಂಚಾಯತ್, ನಗರಸಭೆ ಮುಂತಾದ ಇವುಗಳಲ್ಲಿ ಸಂಗ್ರಹವಾಗುವಂತಹ ಕಸಕಡ್ಡಿಗಳು, ಹಣ್ಣು ತರಕಾರಿ ಮಾರುಕಟ್ಟೆಗಳ ಹಾಗೂ ಸಂತೆ ಜಾತ್ರೆಗಳಲ್ಲಿನ ತ್ಯಾಜ್ಯ ವಸ್ತುಗಳು, ಅರಣ್ಯಗಳಲ್ಲಿ ಸಂಗ್ರಹಗೊಂಡಂತಹ ಎಲೆ, ಸೊಪ್ಪು, ದರಗು ಇತ್ಯಾದಿ ವಸ್ತುಗಳು, ದೇವಸ್ಥಾನ, ಪೂಜಾ ಕೇಂದ್ರಗಳಲ್ಲಿ ಹೂವನ್ನು ಕಟ್ಟುವಲ್ಲಿ ಸಿಗುವಂತಹ ನಿರುಪಯುಕ್ತ ವಸ್ತುಗಳು, ಕೋಳಿಗಳನ್ನು ಕೊಯ್ದು ಸ್ವಚ್ಛಗೊಳಿಸುವ ಕೇಂದ್ರಗಳಲ್ಲಿನ ರೆಕ್ಕೆ, ಪುಕ್ಕ, ಕಸಾಯಿಖಾನೆಗಳಲ್ಲಿನ ತ್ಯಾಜ್ಯ ವಸ್ತುಗಳು, ಜೈವಿಕ ಅನಿಲ ಬಗ್ಗಡ, ಕೋಳಿ ಮೊಟ್ಟೆಗಳ ಸಿಪ್ಪೆಗಳು, ಕಟ್ಟಿಗೆ ಉರಿಸಿದಂತಹ ಬೂದಿ, ದಿನಪತ್ರಿಕೆಗಳು, ಪುಸ್ತಕಗಳ ಕಾಗದ, ರಟ್ಟು ಇವು ಇತ್ಯಾದಿ, ಮನೆಯ ಕಸ ಹಾಗೂ ಬೀದಿ ಕಸ ಇವುಗಳು, ಹೋಟೆಲ್ನಲ್ಲಿ ತಿಂದು ಉಳಿದಿರುವಂತಹ ವಸ್ತುಗಳು, ಅಣಬೆ ಉತ್ಪಾದನಾ ಕೇಂದ್ರಗಳಲ್ಲಿನ ತ್ಯಾಜ್ಯ ವಸ್ತುಗಳು, ಗಿರಣಿಗಳಲ್ಲಿ ಎಣ್ಣೆ ಹಿಂಡಿದಾಗ ಉಳಿಯುವಂತಹ ತ್ಯಾಜ್ಯ ವಸ್ತುಗಳು, ಮರ ಕೊಯ್ಯುವ ಕೇಂದ್ರಗಳಲ್ಲಿನ ಪುಡಿ, ಮೀನು, ಸಿಗಡಿ ಮುಂತಾದವುಗಳನ್ನು ಸಂಸ್ಕರಿಸುವ ಕೇಂದ್ರಗಳಲ್ಲಿರುವಂತಹ ತ್ಯಾಜ್ಯ ವಸ್ತುಗಳು ಇವೆಲ್ಲವನ್ನು ಕಚ್ಚಾ ವಸ್ತುವಾಗಿ ಬಳಸಿಕೊಂಡು ಎರೆ ಗೊಬ್ಬರವನ್ನು ತಯಾರು ಮಾಡಬಹುದು. ವಿವಿಧ ಜಾತಿಯ ಎರೆಹುಳುಗಳನ್ನು ಈ ರೀತಿಯಾಗಿ ಹೇಳಬಹುದು. ಪೆರಿಯೋನಿಕ್ಸ್ ಎಕ್ಸ್ಕವೇಟರ್ಸ್ ಎನ್ನುವಂತಹದ್ದು ಒಂದು ಜಾತಿ, ಯೂಡ್ರಿಲೆಸ್ ಯೂಜಿನಿಯೇ, ಐಸಿನಿಯಾ ಫೀಟಿಡಾ ಇವು ಪ್ರಮುಖವಾದಂತಹ ಎರೆಹುಳು ತಳಿಗಳು. ಎರೆ ಗೊಬ್ಬರವನ್ನು ತಯಾರು ಮಾಡಬೇಕಿದ್ರೆ ಬೇರೆ ಬೇರೆ ಮಾದರಿಗಳನ್ನು ನಾವು ಬಳಸಬಹುದು. ಏರುಮಡಿ ಮಾದರಿ, ತಗ್ಗುಮಡಿ ಮಾದರಿ, ಕಲ್ಲಿನ ತೊಟ್ಟಿ ಮಾದರಿ, ಇಟ್ಟಿಗೆ ತೊಟ್ಟಿ ಮಾದರಿ, ಸಿಮೆಂಟ್ ಇಟ್ಟಿಗೆ ತೊಟ್ಟಿ ಮಾದರಿ, ಸಿಮೆಂಟ್ ರಿಂಗ್ ಮಾದರಿ, ಸಿಮೆಂಟ್ ರಿಂಗ್ ಮಾದರಿ ಎರಡನೇ ವಿಧ, ನೈಲಾನ್ ತಂತಿ ಬೇಲಿ, ನೈಲಾನ್ ತಂತಿ ಬಲೆ ಮಾದರಿ ಇವೆಲ್ಲವನ್ನು ಕೂಡ ಬಳಸಬಹುದು. ಹಾಗೆ ಸಿಮೆಂಟ್ ಬ್ಲಾಕ್ ತೊಟ್ಟಿಗಳು, ಕಡಬ ಕಲ್ಲಿನ ತೊಟ್ಟಿ, ಎರೆ ಗೊಬ್ಬರ ತಯಾರಿಸುವುದಕ್ಕೆ ಬಳಸುವಂತಹ ತ್ಯಾಜ್ಯ ವಸ್ತುಗಳು ಇವೆಲ್ಲವನ್ನು ಕೂಡ ನಾವು ಬಳಸಬಹುದು. ಇನ್ನು ಎರೆಹುಳುಗಳಿಗೆ ಕೊಡಬಾರದಂತಹ ಕೆಲವೊಂದು ವಸ್ತುಗಳು ಈ ರೀತಿಯಾಗಿವೆ. ಪ್ಲಾಸ್ಟಿಕ್ ಚೀಲ, ಹಾಳೆ ಮತ್ತು ಪಟ್ಟಿ, ಲೋಹದ ವಸ್ತುಗಳು, ರಾಸಾಯನಿಕ ವಸ್ತುಗಳು, ತೈಲ, ಗ್ರೀಸ್, ಕರಗಿಸುವಂತಹ ದ್ರಾವಣ, ಕೀಟನಾಶಕಗಳು, ಸಾಬೂನು, ಬಣ್ಣಗಳು, ಮೇಣ, ಅರಗು, ಕಿತ್ತಳೆ ಜಾತಿಯ ಹಣ್ಣುಗಳ ಪದಾರ್ಥಗಳು, ಬೆಳ್ಳುಳ್ಳಿ, ತುಂಬ ಘಾಟು ಸಂಬಾರ ಸಾಮಗ್ರಿಗಳು, ಹೆಚ್ಚು ಆಮ್ಲೀಯ ಆಹಾರ ಪದಾರ್ಥಗಳು, ಕಣಗಳು ಮುಂತಾದ ವಿಷಕಾರಕ ವಸ್ತುಗಳು, ಮಾಂಸ ಇವುಗಳನ್ನು ಕೊಡಬಾರದು. ಎರೆಹುಳುಗಳ ಶತ್ರುಗಳು ಈ ರೀತಿಯಾಗಿವೆ: ಗೆದ್ದಲು, ಕೆಂಜಿಗೆ, ಇರುವೆ, ಚಪ್ಪಟೆ ಹುಳ, ಹಂದಿಗಳು, ಪಕ್ಷಿಗಳು, ಜರಿ, ಕಪ್ಪೆ, ಮುಂಗುಸಿ, ಹಾವು, ನೆಲದುಂಬಿ, ಶತಪದಿ, ಜಿಗಣೆ, ನೊಣಗಳು, ಪರತಂತ್ರ ಜೀವಿಗಳು ಹಾಗೂ ರೋಗಾಣುಗಳು. ಸಾಕಷ್ಟು ಮುಂಜಾಗ್ರತೆ ಕ್ರಮಗಳನ್ನು ಅನುಸರಿಸಿಕೊಂಡು ಇವುಗಳ ನಿರ್ವಹಣೆ ಮಾಡಿ ಎರೆಹುಳುಗಳನ್ನು ರಕ್ಷಿಸಬೇಕಾಗ್ತದೆ. ಕೃಷಿ ಮಾಹಿತಿ ಕೇಳಿದಿರಿ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಜನಪದ ಸಂಗೀತ. ಬನ್ನಿ, ಡೆಂಗಿ ಮತ್ತು ಚಿಕನ್ಗುನಿಯಾ ತಡೆಗಟ್ಟೋಣ. ರೋಗ ಲಕ್ಷಣಗಳು: ಇದ್ದಕ್ಕಿದ್ದಂತೆ ತೀವ್ರ ಜ್ವರ, ಮೈಕೈ ನೋವು ಮತ್ತು ಕೀಳು ನೋವು, ತೀವ್ರವಾದ ತಲೆನೋವು, ಹೆಚ್ಚಾಗಿ ಹಣೆ ಮುಂಭಾಗ, ಕಣ್ಣಿನ ಹಿಂಭಾಗದ ನೋವು. ಈ ರೋಗ ಲಕ್ಷಣಗಳು ಕಂಡುಬಂದಲ್ಲಿ ನಿಮ್ಮ ಹತ್ತಿರದ ಆಸ್ಪತ್ರೆಗೆ ತಕ್ಷಣ ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಡಾಲ್ಮಿಯಾ ಸಿಮೆಂಟ್ ತಂದಿದೆ ಎವ್ರಿ ಹೋಮ್ ಹ್ಯಾಪಿ ಆಫರ್. ಡಾಲ್ಮಿಯಾ ಡಿಎಸ್ಪಿ ಸಿಮೆಂಟ್ ಖರೀದಿಸಿ ಮತ್ತು ಬಹಳಷ್ಟು ಗಿಫ್ಟ್ಸ್ ಗೆಲ್ಲಿರಿ, ಅಂದ್ರೆ ಮನೆ ತುಂಬಾ ಸಂತೋಷ. ಫಾರ್ ಮೋರ್ ಇನ್ಫೋ ಕಾಲ್ 1800-2020. ನೋಡಪ್ಪ, ನಿನ್ ಮಗಳು ಕಫ ಪರೀಕ್ಷೆಯಲ್ಲಿ ಟಿವಿ ಇದೆ ಅಂತ ಬಂದಿದೆ. ಅಯ್ಯೋ ದೇವ್ರೆ, ಯಾವ ಜನ್ಮದ ಪಾಪನೋ ಏನೋ, ಇನ್ನೇನ್ ಗತಿ ಡಾಕ್ಟ್ರೆ. ಹ್ಮ್, ಈ ಜನ್ಮದಲ್ಲೇ ಬೇರೆಯವರಿಂದ ಗಾಳಿ ಮೂಲಕ ಬಂದಿದೆ. ಯೋಚನೆ ಮಾಡ್ಬೇಡಿಪ್ಪ, ನಾವು ಕೊಡೋ ಔಷಧಿ 6 ತಿಂಗಳು ತಪ್ಪದೆ ತಗೊಂಡ್ರೆ ಸಂಪೂರ್ಣ ಗುಣವಾಗ್ತಾಳೆ. ನನ್ನ ಹಾಗೆ ನಿಮ್ ಮಗಳು ಓದಿ ಡಾಕ್ಟರ್ ಆಗ್ಬೋದು. ಹಂಗಾದ್ರೆ ನಾನೇ ಜವಾಬ್ದಾರಿ ತಗೊಂಡು ದಿನ ಮಾತ್ರೆ ಕೊಡಿಸ್ತೀನಿ. ಟಿಬಿ ರೋಗ ವಾಸಿ ಆದ್ರೆ ಸಾಕಪ್ಪ. ಟಿಬಿ ಶಾಪಗ್ರಸ್ತ ರೋಗವಲ್ಲ, ಕ್ರಮಬದ್ಧ ದಿನನಿತ್ಯ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಟಿಬಿ ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈ ಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಡಾಲ್ಮಿಯಾ ಸಿಮೆಂಟ್ ತಂದಿದೆ ಎವ್ರಿ ಹೋಮ್ ಹ್ಯಾಪಿ ಆಫರ್. ಡಾಲ್ಮಿಯಾ ಡಿಎಸ್ಪಿ ಸಿಮೆಂಟ್ ಖರೀದಿಸಿ ಮತ್ತು ಬಹಳಷ್ಟು ಗಿಫ್ಟ್ಸ್ ಗೆಲ್ಲಿರಿ, ಅಂದ್ರೆ ಮನೆ ತುಂಬಾ ಸಂತೋಷ. ಫಾರ್ ಮೋರ್ ಇನ್ಫೋ ಕಾಲ್ 1800-2020. ಜನಪದ ಸಂಗೀತದಲ್ಲಿ ಕೇಳಿ ಶಿರಗುಪ್ಪ ಗ್ರಾಮದ ಶ್ರೀಕೃಷ್ಣ ಸರ್ವಗೌಡ ಮತ್ತು ಸಂಗಡಿಗರಿಂದ ದೀಪಾವಳಿಯ ಹಾಡು. ಮೋರೆ ಕುಂಬಾನೆ ನಡೆದಾಳೋ, ಮನೆ ಮುಡದೆ ನೀರು ತುಂಬಲ್ಲೇ ನಡೆದಾಳೋ. ತಾನ ತಂದ ತಂದ ನಾನ ಮೋಡಲಿಗೆ ಮುಂದೆ ನಡೋದಾನೋ, ಕಲೋ ಮಗ ಕರಕಿ ಮಲಗೀನೆ ಕೊಯ್ಯೋದಾಳೋ. ತಾನ ತಂದ ತನ ತಂದ ನಾನ ಮಾವಿನ ಫಲವಾನು ಚಂದಾಗೆ ಕೊಯ್ಯೋದಾಳೋ, ಮುತ್ತಿನ ಕರಿಗೆ ನಡೋದಾಳೋ. ತಾನ ತಂದ ತನ ತಂದ ತಂದ ನಾನ ಮೂಡಲಿಗೆ ಮುಂದೆ ನಿಟ್ಟನು ಕಲೋ ಮಗ ಹಬ್ಬದ ಸೈಕ ಮಡೋಗನು. ತಾನ ತಂದ ತನ ತಂದ ತಂದ ನಾನ ಲಣ್ಣು ವಿಳ್ಳನೆ ಚಂದಾಗೆ ಮಡೋಗನ, ಹೋವು ಸಿಂಗಾರ ನೆರೋಸನು. ತಾನ ತಂದ ತನ ತಂದ ತಂದ ನಾನ ಗಂಧ ಚಂದನೇ ದರೋಶನು ಕಲೋ ಮಗ ವಿನ್ನೆಯೇನೊಂದೋ ಮನಸಿಗೋ. ತಾನ ತಂದ ತನ ತಂದ ತಂದ ತನ ತಂದ ನಾನಾ ಕಾತ್ತಯ್ಯನೊಂದೋ ಮನಸ್ಸಿಗೆ ಮಾಡನದೋ ಪದಿಪಾನೆ ಒರಸನು ತಾನ ತಂದ ನಾನು ತನ ತಂದ ನಾನು ತಂದ ನಾನು ತನ ತಂದ ನಾನಾ ಸೋಳೆ ಕೊಡಬಳ್ಳೆ ಮಡೋಗನು ಕಲು ಮಗ ಬೋರೆ ಕುಂಬನು ಮಡೋಗನು ತಾನ ತಂದ ನಾನು ತನ ತಂದ ನಾನು ತಂದ ನಾನು ತನ ತಂದ ನಾನಾ ಬೆಳ್ಳಿ ಗಿಂಡಿ ಮೇಲಿಡೋದನು ಕಲು ಮಗ ಸರನಳ್ಳಿ ಕೈಯೇ ಮುಗೋದನು ತಾನ ತಂದ ನಾನು ತನ ತಂದ ನಾನು ತಂದ ನಾನು ತನ ತಂದ ನಾನಾ ವಾಲಾಡಿ ನೀರೇ ಮಗೋದನು ಕಲು ಮಗ ಐದ ಸುತ ನೀರೇ ತುಂಬಳು ತಾನ ತಂದ ನಾನು ತನ ತಂದ ನಾನು ತಂದ ನಾನು ತನ ತಂದ ನಾನಾ ಒಂದ ವೇಳದ ಪಟ್ಟೆ ಗೆಂಚಿನ ಬಾಳೆ ಕಾಯೋ ಹಣ್ಣ ಕೀತಾನೆ ಮಡೋಗನು ತಾನ ತಂದ ನಾನು ತನ ತಂದ ನಾನು ತಂದ ನಾನು ತನ ತಂದ ನಾನಾ ಕರಕಿ ಮಲಗಿನೆ ಮಡೋಗನು ಕಲು ಮಗ ಮಾವಿನ ಫಲವಾನೆ ಯರೋಶನು ತಾನ ತಂದ ನಾನು ತನ ತಂದ ನಾನು ತಂದ ನಾನು ತನ ತಂದ ನಾನಾ ಹೋವು ಸಿಂಗರನೆ ಯರೋಶನು ಕಲು ಮಗ ಗಂಧ ಚಂದ್ರನೆ ದರೋಶನು ತಾನ ತಂದ ನಾನು ತನ ತಂದ ನಾನು ತಂದ ನಾನು ತನ ತಂದ ನಾನಾ ಬಲವೇಂದ್ರನ ಚಂದಗೆ ತಯಾರ ಮಾಡಳು ಕೈ ಮಗದು ಕಾಯೇ ಒಡೋದಳು ತಾನ ತಂದ ನಾನು ತನ ತಂದ ನಾನು ತಂದ ನಾನು ತನ ತಂದ ನಾನಾ ಕೈ ಮಗದು ಕಾಯೇ ಒಡೋದನು ಕಲು ಮಗ ದೇ ಪದ ನೆನಿಯಾಲೆಡೋದನು ತಾನ ತಂದ ನಾನು ತನ ತಂದ ನಾನು ತಂದ ನಾನು ತನ ತಂದ ನಾನಾ ದೇ ಪದ ನೆನಿಯಾ ಚಂದ ಗೆಲೆಡೋದಳು ಮೂತಿನ ಕೆರೆಯಲ್ಲೇ ಬಿಡವರು ತಾನ ತಂದ ನಾನು ತನ ತಂದ ನಾನು ತಂದ ನಾನು ತನ ತಂದ ನಾನಾ ಮೂತಿನ ಕೆರೆಯಲ್ಲೇ ಬೇಟನು ಕಲು ಮಗ ಸೋತೆಳ ದೇವರ ಶರಣಂದ್ಯೋ ತಾನ ತಂದ ನಾನು ತನ ತಂದ ನಾನು ತಂದ ನಾನು ತನ ತಂದ ನಾನಾ ಕಲ್ಲ ಕಡಸಿದ ಬಾಮಿ ಬೆಲ್ಲ ಬೆಳೆಸಿದ ಬಾಮಿ ರಾಯ ಬಲವೇಂದ್ರ ನೆಲಿ ಬಾಮ್ಯೋ ತಾನ ತಂದ ನಾನು ತನ ತಂದ ನಾನು ತಂದ ನಾನು ತನ ತಂದ ನಾನಾ ರಾಯಂದ್ರ ಬಾಮಿ ನೆಲವಿಲ್ಲೋ ನಂತಿಲ್ಲೋ ವೇಳ ನಾರಿಟ್ಟೆ ನೆಲಿ ಮಾಡ್ಯೋ ತಾನ ತಂದ ನಾನು ತನ ತಂದ ನಾನು ತಂದ ನಾನು ತನ ತಂದ ನಾನಾ ವೇಳ ನಾರಿಟ್ಟೆ ನೆಲಿಯ ಮಾಡಿದ ಬಾಮಿ ಸಣ್ಣಕ್ಕಿ ಹೊಯ್ದೆ ನೆಲಿ ಮಾಡ್ಯೋ ತಾನ ತಂದ ನಾನು ತನ ತಂದ ನಾನು ತಂದ ನಾನು ತನ ತಂದ ನಾನಾ ಐದ ಗಂಧದ ಬಟ್ಟು ವೇಳ ಮಂಗಿಲ ಬಟ್ಟು ಸಂಗೀತ ಗಂಗವ್ವ ನಿನ ಚಾಜೆ ತಾನ ತಂದ ನಾನು ತನ ತಂದ ನಾನು ತಂದ ನಾನು ತನ ತಂದ ನಾನಾ ಸಂಗೀತ ಗಂಗವ್ವ ನಿನ ಚಾಜ ನಿನ ಪೂಜಾ ತುಂಬಿ ಕೊಡವ್ವ ನಿಜವಾಗೆ ತಾನ ತಂದ ನಾನು ತನ ತಂದ ನಾನು ತಂದ ನಾನು ತನ ತಂದ ನಾನಾ ಬಲ್ಲೇಳೋ ಬಲವೀಂದ್ರ ಬರತೆದ್ದು ಬರುವಾಗೆ ಮರತೆಳೋ ಲೋಕೆ ಸೊಬನದೋ ತಾನ ತಂದ ನಾನು ತನ ತಂದ ನಾನು ತಂದ ನಾನು ತನ ತಂದ ನಾನಾ ಮರತೆಳೋ ಲೋಕೆ ಸೊಬನದೋ ಕಲದಲ್ಲೇ ಹೊನ್ನಿನ ಮಳಿಯೇ ಕೊರೋದಳೋ ತಾನ ತಂದ ನಾನು ತನ ತಂದ ನಾನು ತಂದ ನಾನು ತನ ತಂದ ನಾನಾ ಹೊನ್ನಿನ ಮಳೆ ಹೊಯ್ದು ಚಿನ್ನದ ಕೆರೆ ತುಂಬೆ ಮೂತಿ ನರ ಕಂಟೆ ಮರೋದಳೋ ತಾನ ತಂದ ನಾನು ತನ ತಂದ ನಾನು ತಂದ ನಾನು ತನ ತಂದ ನಾನು ನಾನ ಮೂತಿನ ಕಂಟೆ ಮರದವ ಕಲದಲ್ಲಿ ಬತ್ತದೊಳ ಸೊಪ್ಪೆ ಚಿಗರೊಳ ದೋತಾನ ತಂದ ನಾನ ಬತ್ತದೊಳ ಸೊಪ್ಪೆ ಚಿಗರೊಳ ದೋ ಕಲದಲ್ಲಿ ಬೋಡದ ಗೋವೆ ಹಯ ನೋಡ ದೋತಾನ ತಂದ ನಾನ ತನ ತಂದ ನಾನ ಬೋಡದ ಗೋವೆ ನಯ ನೋಡದು ಕಲದಲ್ಲಿ ರಾಜ ಬಲವೇಂದ್ರನ